ಆಕಾಶವಾಣಿ ಬೆಂಗಳೂರು. ಮನುಷ್ಯ ಜಾತಿ ತಾನೊಂದೇ ವಲಂ, ಇದು ಕನ್ನಡದ ಆದಿಕವಿ ಪಂಪ ತನ್ನ ಆದಿಪುರಾಣ ಕಾವ್ಯದಲ್ಲಿ ಹೇಳಿರುವ ಮಾತು. ಜಾತಿ ಮತ ಪಂಥ ಪಂಗಡ ಇವು ಮನುಷ್ಯ ನಿರ್ಮಿತ, ನೆಮ್ಮದಿಯ ಬದುಕಿಗೆ ದಾರಿ ಮಾನವೀಯತೆ ಮಾತ್ರ. ಆಕಾಶವಾಣಿ ಚಿತ್ರದುರ್ಗ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ. ನಮ್ಮ ಎಲ್ಲ ಆತ್ಮೀಯ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಭಾಗ 21 ಪ್ರಸಾರವಾಗಲಿದೆ. ವಿಷಯ ಹೆತ್ತವನಂತ ಅರಳಿ ಮರದ ಕಥೆ. ಭಾಗವಹಿಸುತ್ತಾರೆ ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಬಳಿಕ ರೈತರಿಗೆ ಸಲಹೆ, ಹವಾಮಾನ ವರದಿ ಹಾಗೂ ಕೆಲವು ಜನಪದ ಗೀತೆಗಳನ್ನು ಕೇಳುವಿರಿ. ಈಗ ಕೇಳಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಆಕಾಶವಾಣಿ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ ಚಿತ್ರದುರ್ಗ. ಹಿಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಹೆತ್ತವನಂತ ಅರಳಿ ಮರದ ಕತೆ ಕುರಿತು ಮಾತುಕತೆ. ರಚನೆ ಎಚ್ ಮಲ್ಲಿಕಾರ್ಜುನ ಆರಾಧ್ಯ, ಸೋಮೇನಹಳ್ಳಿ. ಏನ್ ಶಿವಣ್ಣ, ಎಂಥದೋ ಗಿಡ ತಗೊಂಡು ಹೊರಟಿಯಲ್ಲ, ಅದು ಯಾವ ಗಿಡ? ಅದ್ರ ಉಪಯೋಗ ಏನು? ಅದನ್ನ ಎಲ್ಲಿಗೆ ಹಾಕ್ತಾ ಇದೀಯಾ? ಯಾತಕ್ಕೆ ಅಂತ ಹಾಕ್ತಾ ಇದೀಯಾ? ಎಲ್ಲಿಂದ ತಂದೆ? ನಮಗೂ ಸ್ವಲ್ಪ ತಿಳಿಸಪ್ಪ. ಒಂದೇ ಸಾರಿ ಅದ್ ಎಷ್ಟೊಂದು ಪ್ರಶ್ನೆ ಕೇಳ್ತೀಯ ತಾಯಿ. ಯಾರಾದ್ರೂ ಒಂದ್ ಸಣ್ಣ ಕೆಲಸ ಮಾಡಂಗಿಲ್ಲ, ಅದ್ರ ಬಗ್ಗೆ ನಿಲ್ದೇ ಇರೋ ಕುತೂಹಲ ಕೆಲವು ಜನಕ್ಕೆ. ಏನಾದ್ರೂ ಮಾಡೋ ಕಂಡ್ರೆ ಪುಕ್ಷಟ್ಟೆ ಮಾತಾಡೋರೆ ಜಾಸ್ತಿ. ತಾವು ಮಾಡಲ್ಲ, ಆಡಂದ್ ಬಿಡಲ್ಲ. ಇರ್ಲಿ ಬಿಡು, ಕೇಳಿದ್ರಲ್ಲಿ ತಪ್ಪೇನೂ ಇಲ್ಲ. ಮೊನ್ನೆ ನಮ್ಮ ಸ್ನೇಹಿತರು ತೋಟಕ್ಕೆ ಹೋಗಿದ್ದೆ, ಅಲ್ಲಿ ಈ ನಾಟಿ ಮಾವಿನ ಗಿಡ ಸಿಕ್ತು, ತಗೊಂಡು ಬಂದೆ. ಹಳೆ ತಳಿ ಉಳಿಸ್ಬೇಕಲ್ಲ ಗಂಗಮ್ಮ, ನಾವು ಒಂದು ಸಣ್ಣ ಪ್ರಯತ್ನ ಮಾಡದ. ಆಗ ನೋಡು, ಗೌರಮ್ಮ ಜಯಮುನ್ ಜೋಡಿ ಇತ್ಲಗೆ ಬತ್ತೈತೆ. ಇದೆಲ್ಲಿಗವ್ವ, ಇಬ್ರು ಒಟ್ಟಿಗೆ ಹೊರಟಿದ್ದೀರಾ? ಮುಂದಿನ ವಾರ ಹಬ್ಬ ಬಂತಲ್ಲ ಶಿವಣ್ಣ, ಊರು ಮುಂದಿನ ಅರಳಿ ಕಟ್ಟೆನ ಸ್ವಚ್ಛ ಮಾಡಿ ತೊಳೆದು ಸುಣ್ಣ ಬಣ್ಣ ಬಳಿದು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಮಾಡೋಣ ಅಂತ ಹೊರಟಿವಿ. ನೀವು ನಮ್ಮ ಜೊತೆಗೆ ಬಂದ್ರೆ ಸಹಾಯ ಆಗುತ್ತೆ. ಇಂಥ ಕೆಲ್ಸಕ್ಕೆ ಯಾವತ್ ಇಲ್ಲ ಅಂತ ಅಂದಿದೀವಿ. ಈಗೆಲ್ಲ ಇಡೀ ಊರೇ ಒಟ್ಟಿಗೆ ಸೇರಿ ಇಂಥ ಊರಿನ ಕೆಲಸ ಮಾಡ್ತಿದ್ರು. ಏನ್ ಮಾಡೋದು, ಕಾಲ ಬದ್ಲಾಗೈತೆ, ಹಂಗಂತ ಬಿಡಕ್ಕೂ ಬರುತ್ತಾ? ಅಷ್ಟಕ್ಕೂ ಅದೇನಂತ ಘನಂದಾರಿ ಕೆಲ್ಸ, ಯಾರಾದ್ರೂ ಮಾಡದಪ್ಪ, ಅದ್ರಲ್ಲಿ ಕಳ್ಕೊಳ್ಳೋದೇನೈತೆ ಅಂತೀನಿ. ತಾಯಿ ಪುಣ್ಯತ್ಕಿತ್ತಿ ನಡೆಯವ, ನಾವು ಬರ್ತೀವಿ. ಈ ಕೆಲ್ಸಕ್ಕೆ ಬರಲ್ಲ ಅಂದ್ರೆ ಯಾರಾದ್ರೂ ಮೆತ್ತರ ಹೇಳು. ಶಿವಣ್ಣ, ಈ ಹರಳಿ ಮರಕ್ಕೆ ಎಷ್ಟು ವಯಸ್ಸಾಗಿರ್ಬೋದು ಅಂತ ಗೊತ್ತ ನಿಂಗೆ? ಒಂದ್ 100 ವರ್ಷ ಆಗಿರ್ಬೋದಾ? ಇಲ್ಲಾದ್ರೂ ಉಂಟ ಗಂಗಮ್ಮ, ಇದ್ರ ವಯಸ್ಸು ಕಂಡವ್ರು ಯಾರು ಇಲ್ಲ. ನಾನ್ ಸಣ್ಣವನಾಗಿದ್ದಾಗ ನಮ್ಮಅಪ್ಪನ ಕೇಳಿದೆ, ಅದೇನೋ ಗೊತ್ತಿಲ್ಲಪ್ಪ, ನಾನ್ ಸಣ್ಣನಾಗಿದ್ದಂಗ್ಲಿಂದಲೂ ಇದ್ ಹಿಂಗೆ ಐತಿ. ಹೋಗ್ಲಿ ಅಂತ ನಮ್ಮ ಅಜ್ಜನ್ ಕೇಳಿದ್ರೆ, ನಾನ್ ಸಣ್ಣನಾಗಿದ್ದಂಗ್ಲಿಂದಲೂ ಹಿಂಗೆ ಐತೆ ಅಂತ ನಮ್ಮ ಅಜ್ಜನು ಹೇಳ್ತು. ಯಾವ ಕಾಲ ಮರನೋ, ಯಾವ ಪುಣ್ಯಾತ್ಮರ ಹಾಕಿ ಬೆಳೆಸಿದ್ರು ಏನೋ. ಏಸ್ ಕಾಲದಿಂದ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಬಂದೈತೋ ಕಾಣೆ, ನಮ್ಮಂತ ಎಷ್ಟು ಜನರ ನೋಡಿರ್ಬಹುದು ಅಲ್ವಾ? ಬರೇ ನೋಡೋದಲ್ಲ, ಜನಗಳ ಅಹಂಕಾರ, ದುರಾಸೆ, ಮೋಸ, ಹೊಟ್ಟೆ ಕಿಚ್ಚು, ವರ್ಗೊಂದು ಒಳಗೊಂದು ವೇಷ, ಇವನ್ನೆಲ್ಲ ಕಂಡು ತಮ್ಮ ಉಚ್ಚತನಕ್ಕೆ ನೊಕ್ಕು ಬಿಟ್ಟಿತ್ತೆ ಅಂತೀನಿ. ಊರ್ಕಾಯ ದೊರೆಯಂಗೆ ಎಷ್ಟು ಲಕ್ಷಣವಾಗಿ ನಿಂತೈತೆ, ಅದ್ಯಾಕೋ ಕಾಣೆ ಕಣಪ್ಪ. ನಮ್ಮ ಹಿರಿಯರು ಪ್ರತಿಯೊಂದು ಹಳ್ಳಿನಲ್ಲೂ ಈ ರೀತಿ ಅರಳಿ ಮರ, ಬೇವಿನ ಮರ ಅಂತ ಹಾಕಿ ಬೆಳೆಸೋರು. ಇದೆಲ್ಲ ಯಾಕೆ ಗಂಗಮ್ಮ? ಗಿಡ ಮರ ಬೆಳೆಸೋಕೆ ಕಾರಣ ಬೇಕಾ? ಈಗ ನೋಡು, ನಮ್ ಶಿವಣ್ಣ ಓ ಜಾಗದಲ್ಲೆಲ್ಲ ಒಂದೊಂದ್ ಗಿಡ ತಂದು ಬೆಳೆಸಲ್ವಾ, ಶಿವಣ್ಣಂಗೆ ಆ ಕಾಲದ ಜನಕ್ಕೂ ಗಿಡ ಮರ ಅಂದ್ರೆ ಪ್ರೀತಿ ಜಾಸ್ತಿ ಅಂತ ಕಾಣುತ್ತೆ. ಅರಳಿ ಮರ ಅಂದ್ರೆ ಏನ್ ಉಂದ್ಕೊಂಡಿದೀಯ ಗಂಗಮ್ಮ, ಕೋಟ್ಯಾಂತರ ರೂಪಾಯಿಗೂ ಹೆಚ್ಚಾಗಿ ಬೆಲೆ ಬಾಳೋ ಆಮ್ಲಜನಕನ ನಮಗೆಲ್ಲ ಕೊಡುತ್ತೆ ಗೊತ್ತಾ? ಅದೆಲ್ಲ ನಮಗಿಂತ ಇಂದಿನವರಿಗೆ ಚೆನ್ನಾಗಿ ಗೊತ್ತಿತ್ತು ಕಣವ. ಏನ್ ಗೊತ್ತಿಲ್ಲ ಅಂದ್ರು ಇಂಥದ್ದೆಲ್ಲ ಗೊತ್ತಿರುತ್ತೆ ಬಿಡು ಶಿವಣ್ಣ ನಿಂಗೆ. ಅದೇನು ನಿಜವಾಗ್ಲು ಹೆಂಗಿದ್ರು ಈ ಮಂಗಗಳಿಗೆ ಏನೂ ತಿಳುವಳಿಕೆ ಇಲ್ಲ ಅಂತ ನೀನೇ ಏನೇನೋ ಕತೆ ಕಟ್ಟಿ ಹೇಳ್ತೀಯೋ, ಯಾರಿಗ್ ಗೊತ್ತಪ್ಪ. ನಿಂದೊಳ್ಳೆ ಸುದ್ದಿ ಆಯ್ತು ಮರಾಯ್ತಿ. ಹಂಗಾರೆ ಇಷ್ಟು ದಿವಸ ಶಿವಣ್ಣ ನಮಗೆಲ್ಲ ಏನೇನೋ ಸುಳ್ಳು ಟಕ್ಕು ಹೇಳಿ ಪೆಕರ ಮಾಡಿದ್ದ ಅಂತೀಯ? ಈ ಶಿವಣ್ಣ ಹೇಳದ್ನ ನಾವು ಬೇರೆ ಅಲ್ಲಿ ಇಲ್ಲಿ ಹೇಳ್ಕೊಂಡು ಬಂದಿದೀವಲ್ಲ, ನಮ್ ಕತೆ ಏನು? ಏನ್ ಜಯಮ್ಮ ನೀನು, ಗೌರಮ್ ಏನೋ ತಮಾಷೆಗೆ ಹೇಳಿದ್ದಿನ ನಿಜ ಅಂದ್ಕೊಂಡ್ ಬಿಡೋದ? ನಮ್ ಶಿವಣ್ಣನ ಹೊಸ್ದಾಗ್ ನೋಡ್ತಾ ಇದೀವ. ಶಿವಣ್ಣ ಅಂದ್ರೆ ಸತ್ಯ, ಸತ್ಯ ಅಂದ್ರೆ ಶಿವಣ್ಣ, ಗೊತ್ತಾ? ಅಷ್ಟೆಲ್ಲ ಹೊಗಳದ್ ಬೇಡ ತಾಯಿ, ನಾಷ್ಟಕ್ಕೂ ನಾನ್ ಹೇಳಿದ್ ಸುಳ್ಳು ಹಂಚಿದ್ರೆ ಯಾರಾದ್ರೂ ಬುದ್ಧಿವಂತರ ಕೇಳಿರ್ಬೇಕಾದ್ ಅದಿರ್ಲಿ. ಇಲ್ಲಿ ನೋಡ್ರ, ಓ ಇವೆಂತ ಬಾಯ್ಗೆ ಹಾಕೊಂಡು ಉಗಿತಾರಲ್ಲ, ಇದೆಂತದಿದು? ಗುಟ್ಕಾ ಪಾಕಿಟು, ಬೀಡಿ, ಸಿಗರೇಟ್ ತುಂಡು ನೋಡ್ರಿ, ಇಸ್ಪೀಟಲೆ, ಅಯ್ಯಯ್ಯೋ, ಇನ್ನು ಏನೇನೋ ಎಸ್ತಿದಾರೆ. ಇಲ್ಲಿ ನೋಡು, ಯಾರೋ ಪಾಪಿಗಳು ಬಾಟ್ಲಿನು ಇಲ್ಲೇ ಒಡೆದಾಕಿದಾವೆ ನೋಡವ. ಈ ಕಟ್ಟೆ ಮೇಲೆಲ್ಲ ಬರೀ ಪ್ಲಾಸ್ಟಿಕ್ ಕವರು, ಒಡೆದು ಹೋದ ಪೋಟ, ಗಿಡ, ಗೆಂಟೆ ಒಂದಾ ಎರಡ. ಆ ಕಾಲದಲ್ಲಿ ಇಂತಹ ಮರಗಳ ಬಗ್ಗೆ ಗೌರವ, ಭಯ, ಭಕ್ತಿ, ಜವಾಬ್ದಾರಿ ಅಂತ ಈಗ ನಾವ್ಕೆಲ್ಲ ಏನಾಗಿದೆಯೋ ಏನೋ ಇದ್ರ ಬಗ್ಗೆ ಉದಾಸೀನ ಮಾಡ್ತವೆ. ನಮ್ಮೂರು, ಕೇರಿ, ರಸ್ತೆ, ನೀರು ಇದನ್ನೆಲ್ಲ ನಮ್ಮ ಸ್ವಂತದ್ದು ಅಂತ ತಿಳಿಯೋರು ಕಮ್ಮಿ ಆಗ್ತಾ ಇದ್ದಾರೆ. ಅವರಿಗೆ ತಿಳಿಸಿ ಹೇಳೋ ಕೆಲಸ ನಾವು ಕೂಡ ಮಾಡಬೇಕು. ನಾವು ಸಣ್ಣವರಾಗಿದ್ದಾಗ ಈ ಅರಳಿ ಮರ ನಮ್ಮೂರಿನ ಜೀವನಾಡಿ ಆಗಿತ್ತು. ನಮ್ಮೂರ ಜನರ ಬದುಕಿನಲ್ಲಿ ಹಾಸುಹೊಕ್ಕಾಗಿ ಬೆರೆತು ಹೋಗಿತ್ತು. ಊರಿಗೆ ಯಾರೇ ಹೊಸಬರು ಬಂದ್ರು ಕೂಡ ಮೊದಲು ತಾನೇ ನಿಂತು ಸ್ವಾಗತ ಮಾಡ್ತಾ ಇತ್ತು. ಊರಿಂದ ಯಾರಾದ್ರೂ ಹೊರಗೋಗರಿದ್ರೆ ತಾನು ಮುಂದೆ ನಿಂತು ಅವರಿಗೆ ಬೀಳ್ಕೊಡುಗೆ ಮಾಡ್ತಾ ಇತ್ತು. ಊರಲ್ಲಿ ಒಂದ್ ಹಬ್ಬ, ಹುಣ್ಣಿಮೆ, ಜಾತ್ರೆ ಅಂತ ಆದ್ರೆ ಈ ಹರಳಿ ಮರಕ್ಕೆ ಇನ್ನಿಲ್ಲದ ಕಳೆ ಬರೋದು. ಇಡೀ ಊರಿನ ಜನ ಒಟ್ಟಿಗೆ ಸೇರಿ ಇದಕ್ಕೆ ಸುಣ್ಣ ಬಣ್ಣ ಮಾಡ್ತಾ ಇದ್ರು. ಇದರ ಸಂಭ್ರಮ ನೋಡ್ಬೇಕಾಗಿತ್ತು. ಮೂಗೌರಮ್ಮ, ಹಬ್ಬಗಳ ಸಮಯದಲ್ಲಿ ಗ್ರಾಮ ದೇವತೆಗಳು, ಇತರೆ ದೇವತೆಗಳು ಇಲ್ಲಿ ಬಂದು ಕುತ್ಕೊಂತ ಇದ್ರೆ ನೋಡಕ್ಕೆ ಕಣ್ಣೆರಡು ಸಾಲ್ದವ. ಹ್ಞೂ, ಮತ್ತೆ ಅವಾಗೆಲ್ಲವ ಇಲ್ಲಿ ಪಲ್ಲಾರ ಕೊಡ್ತಾ ಇದ್ರಲ್ಲ, ಅದನ್ನ ಇಸ್ಕೊಳಕ್ಕೆ ಒಬ್ರ ಮೇಲೆ ಒಬ್ರು ಬಿದ್ದ ಕೈ ನೀಡ್ತಾ ಇದ್ವು. ಬರೀ ನಮ್ಮೂರ್ ದೇವ್ರೆ ಅಲ್ಲ, ಬೇರೆ ಬೇರೆ ಊರಿನ ದೇವ್ರುಗಳು ಏನಾದ್ರೂ ನಮ್ಮೂರ ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಈ ಕಟ್ಟೆ ಮೇಲೇನೆ ಎಡೆ ಬಿಡಾರ ಎಲ್ಲ ಆಗ್ಲೇಬೇಕಾಗಿತ್ತು. ಯಾವೂರ್ ದೇವ್ರಾದ್ರೇನು, ನಮ್ಮೂರ್ ಗೌರವನ ನಮ್ಮವರು ಕೊಡ್ತಾ ಇದ್ರು ಅಲ್ವಾ? ದೇವ್ರ ಜೊತೆಲಿ ನಡ್ಕೊಂಬಂದ್ ಸಾಕಾದವರು ಈ ಕಟ್ಟೆ ಮೇಲೆ ಮಲಗಿ ದಣಿವಾರಿಸ್ಕೊಳ್ತಾ ಇದ್ರು. ಬರೀ ಅವರೇ ಅಲ್ಲ, ಯಾರಾದ್ರೂ ದಾರಿ ಹೋಗ್ರು ಸೋತ್ ಬಂದ್ರೆ ಇಲ್ಲಿ ಮಲಗ್ತಾ ಇದ್ದಿದ್ದು ಮಾಮೂಲಾಗಿತ್ತು. ನಮ್ಮೂರಿಗೆ ಆ ಕಾಲದಲ್ಲಿ ತಾಮ್ರ, ಹಿತ್ತಾಳೆ ಕೊಡ, ಅಂಡೆ, ಗಂಗ್ಳ, ಚಂಬು, ಲೋಟ ರಿಪೇರಿ ಮಾಡೋಕೆ, ಪಾತ್ರೆಗಳಿಗೆ ಕಲಾಯ ಮಾಡಕ್ಕೆ ಬಂದ್ರೆ ಬರ್ತಾ ಇದ್ರಲ್ಲ ಕಲಾಯಿ ಸಾಹೇಬ್ರು. ಈ ಮರದ ಕೆಳಗೆ ವಾರ್ಗಟ್ಲೆ ಠಿಕಾಣಿ ಹಾಕಿ ತಮ್ಮ ಉದ್ಯಮ ನಡೆಸ್ತಾ ಇದ್ರು. ಅವರು ನಮ್ಮೂರ್ನವರೇ ಆಗಿದ್ರು. ಅವ್ರು ಬಂದ್ರು ಸಾಕು, ನಮ್ಮೂರ್ ಗಂಡಸ್ರಲ್ಲವ ತೋಟ ವಾಲದ ಕೆಲ್ಸ ಬಿಟ್ಟು ಆ ಕಟ್ಟೆ ಮೇಲೆ ಕೂತ್ಕೊಂಡು ಕಸುಬ್ದಾರರ ಕೈ ಚಳಕ ನೋಡ್ತಾ ಆಶ್ಚರ್ಯ ಪಡ್ತಾ ಇದ್ರು. ಇರ್ಲಿ, ಅದ್ರ ಜೊತೆಗೆ ಆ ಕುಶಲಕರ್ಮಿಗಳಿಗೆ ತಾವೇ ಸಲಹೆ ಸೂಚನೆ ಕೊಡೋರು ಇದ್ರು ಕೊಡವ. ಬರೀ ಅಷ್ಟೇ ಅಲ್ಲ, ಈ ಬಿಂದಿಗೆ ಅವ್ರ ಮನೆದು, ಆ ತಂಬಿ ಇವ್ರ ಮನೆದು ಅಂತ ತಮಗೇನೇನೂ ಸಂಬಂಧ ಇಲ್ಲದ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು. ಒಂದೊಂದ್ಸಾರಿ ಈ ಚರ್ಚೆ ಅನ್ನೋದು ಅತಿರೇಕಕ್ಕೆ ಹೋಗಿ ಇದು ಅವ್ರ ಮನೆದಲ್ಲ, ಅದು ಇವ್ರ ಮನೆದಲ್ಲ ಅಂತ ದೊಡ್ಡ ದೊಡ್ಡ ವಾದ ವಿವಾದವೇ ನಡೆದು ಕೊನೆಗೆ ಅವ್ರವ್ರ ಮನೆಗಳಿಗೆ ಹೋಗಿ ಇದು ಯಾರ್ದು ಅಂತ ಖಚಿತ ಮಾಡ್ಕೊಂಡ್ ಬರ್ತಾ ಇದ್ರು. ಅದಿರ್ಲಿ, ಅಲ್ಲಿಗೆ ರಿಪೇರಿಗೆ ಬಂದ ಗಂಗಳ ಲೋಟ ತಗ್ಗಿ ಹೋದದ್ದು ಬಗ್ಗೆ ತಾವು ಮಾಡಿದ ಸಂಶೋಧನೆಯನ್ನು ರಸವತ್ತಾಗಿ ಬಣ್ಣಿಸ್ತಾ ಇದ್ರು. ನಿಂಗೆ ಗೊತ್ತ ಜಯಮ್ಮ? ಗೊತ್ತಿಲ್ಲ ಏನು, ನಾವು ಚಿಕ್ಕವರಾಗಿದ್ದಾಗ ಅಲ್ಲಿಗೆ ಹೋಗ ಕುತ್ಕೊಳ್ತಾ ಇದ್ವಿ, ಎಲ್ಲ ನೋಡ್ತಾ ಇದ್ವಿ. ಆ ಗಂಗಳದಿಂದ ಅವನು ಹೆಂಡತಿಗೆ ಒಡೆದಾಗ ಇದು ತಗ್ಗಿ ಹೋಯ್ತು, ಆ ಲೋಟದಿಂದ ಹೆಂಡತಿಗೆ ಒದ್ದಾಗ ಅದು ತೂತ್ ಬಿತ್ತು ಅಂತ ಕಂಡೋರ್ ಕತೆ ಹೇಳ್ತಾ ಇದ್ರು. ಆದ್ರೆ ತಾವು ತಮ್ಮ ತಮ್ಮ ಹೆಂಡತಿ ಹತ್ರ ಗಂಗಳ ಚೆಂಬಿನಲ್ಲಿ ಏಟ್ ತಿಂದು ಅದನ್ ನಾವೇ ತಂದಿದ್ದೀವಿ ಅನ್ನೋದು ಮಾತ್ರ ಯಾವ ಕಾರಣಕ್ಕೂ ಚರ್ಚೆಗೆ ಬಾರದಂತೆ ನೋಡ್ಕೊಳ್ತಾ ಇದ್ರು. ಆ ಕಾಲದಲ್ಲಿ ಇಂತ ತಮಾಷೆಗಳು ಬೇಕಾದಷ್ಟು ನಡೀತಾ ಇದ್ವು. ಆದ್ರೆ ಒಂದೇ ಒಂದು ಡೈವರ್ಸ್ ಕೂಡ ಆಗ್ತಿರ್ಲಿಲ್ಲ. ಕೋಳಿಗಳ ಜಗಳ ಆಡ್ತಾನೆ ಒಟ್ಟಿಗೆ ಮೇ ಹುಡುಕ್ತವಲ್ಲ, ಹಂಗೆ ಸಣ್ಣ ಮುನ್ಸಿದ್ರು ದೊಡ್ಡ ಪ್ರೀತಿ ಅದನ್ನ ಮರೆಸ್ಬಿಡೋದು. ಅದೇ ಅಲ್ವಾ ಗಂಗಮ್ಮ ಬದುಕು ಅಂದ್ರೆ ಸಮಾಧಾನದ ಇರ್ಬೇಕು ತಾಯಿ, ಸಮಾಧಾನದಿಂದ ಇರೋವತ್ಗೆ ನೋಡು ನೂರಾರು ವರ್ಷಗಳಿಂದ ಈ ನಮ್ಮ ಅರಳಿ ಮರ ಬಿಪಿ ಶುಗರು ಯಾವುದು ಇಲ್ದಂಗೆ ಬದುಕಿರೋದು. ಒಂದಿಷ್ಟು ಜನಕ್ಕೆ ನೆರಳು ಕೊಟ್ಟಾಯ್ತಾ, ಇದು ತೆಂಗಿನ ಕಡ್ಡಿ ವ್ಯಾಪಾರ ಮಾಡ್ತಾ ಇದ್ರಲ್ಲ ಅವರು, ತಾವು ಕೊಂಡು ತಂದ ಕಡ್ಡಿ ಶೂಡ್ನ ಈ ಕಟ್ಟೆ ಮೇಲೆ ತಾನೇ ಹಾಕೊಳ್ತಾ ಇದ್ದಿದ್ದು. ಸುತ್ತ ಹತ್ತಳ್ಳಿಲಿ ಸಿಕ್ಕು ತೆಂಗಿನ ಕಡ್ಡಿನೆಲ್ಲ ತಂದು ಇಲ್ಲೇ ಗುಡ್ಡಿಗಾಕರು. ಎಷ್ಟೋ ಸಾರಿ ವಾರಗಟ್ಲೆ ನೂರಾರು ಕಡ್ಡಿ ಶಿವಡು ಇಲ್ಲೇ ಬಿಟ್ಟು ಹೋದ್ರು ಕೂಡ ಎಂದೂ ಕೂಡ ಒಂದೇ ಒಂದು ಕಳತನ ಆಗಿರಲಿಲ್ಲ ಗೊತ್ತಾ. ಆ ಕಾಲದ ಜನನು ಹಂಗೆ ಇದ್ರು. ಜೊತೆಗೆ ಅವರಿಗೆ ಅರಳಿ ಮರದ ಬಗ್ಗೆ ಭಯನೂ ಇತ್ತು. ಎತ್ತಿನ ಕಾಲಿಗೆ ಅಲ್ಲೇ ಕಟ್ತಾ ಇದ್ರಲ್ಲಪ್ಪ, ಅವರು ಕೂಡ ಇಲ್ಲೇ ತಾನೇ ತಮ್ಮ ಉದ್ಯೋಗ ನಡೆಸ್ತಾ ಇದ್ದದ್ದು. ಅವಾಗೆಲ್ಲ ಎತ್ತುಗಳೇ ರೈತರ ಬದುಕಿಗೆ ಆಧಾರ ಆಗಿದ್ದು. ನಾವು ಕಾಲಿಗೆ ಚಪ್ಪಲಿ ಹಾಕೊಂಡಂಗೆ ಅವುಗಳ ಕಾಲಿ ಅಲ್ಲೇ ಕಟ್ತಾ ಇದ್ರು. ಅದೆಂತ ಕೈಚಾಳಕ ಅಂತೀನಿ, ಎತ್ತುಗಳನ್ನ ನೆಲಕ್ಕೆ ಕೆಡವಿ ಹಗ್ಗದಲ್ಲಿ ಅವುಗಳ ಕಾಲು ಕಟ್ಟಿ ಸುತ್ತಿಗೆ ಮಳೆ ಅಲ್ಲೇ ಹಿಡ್ಕೊಂಡು ಚಕಚಕ ಅಂತ ಎಷ್ಟು ಚೆನ್ನಾಗಿ ಕೆಲಸ ಮಾಡೋರಲ್ವಾ. ಅದನ್ನ ನೋಡಕ್ಕೆ ಊರೆಲ್ಲ ಸೇರೋದು. ತಿಂಗಳಿಂದ ಒಂದ್ಸಾರಿ ಪ್ರತಿ ಹಳ್ಳಿ ಮೇಲೂ ಇವರ ಕೈಗಾರಿಕೆ ಮನೆ ಬಾಗಿಲಿಗೆ ಬಂದು ಬಿಡೋದು. ಅದ್ ಯಾರೋ ಒಬ್ರು ಬಟ್ಟೆ ವ್ಯಾಪಾರಕ್ಕೆ ಅಂತ ಯಾವಾಗ್ಲೂ ಬರ್ತಾ ಇದ್ರಲ್ಲ, ಅದೇ ಕಣ್ಗಂಗಮ್ಮ ಕೋಳಿ ಅಜ್ಜ ಅಂತ ಅವ್ರ ಹೆಸರು. ಅವಜ್ಜ ತಲೆ ಮೇಲೆ ಬಟ್ಟೆ ಗಂಟು ಹೊತ್ಕೊಂಡು ಬರೋದು. ಬರೋದೇನೋ, ಯಾವಾಗ್ಲೂ ಈ ಮರದ ಕೆಳಗೆ ವಾಸ ಮಾಡ್ಬೇಕು. ಅದ್ ಯಾಕ ಅವಜ್ಜನ್ ಕೋಳಿ ಅಜ್ಜ ಅಂತ ಕರೀತಿದ್ರು ಅಂತ. ಬಟ್ಟೆ ಕೊಂಡ್ಕೊಳ್ಳೋರು ದುಡ್ಡು ಕೊಡ್ಬೇಕಂತ ಅವಜ್ಜ ಕಂಡೀಷನ್ ಮಾಡ್ತಾ ಇರ್ಲಿಲ್ಲ. ದುಡ್ಡಿನ ಬದ್ಲು ಕೋಳಿ ಕೊಟ್ರೆ ಸಾಕಾಗಿತ್ತು. ನಿಜ ಅಂದ್ರೆ ಕೋಳಿ ಕೊಟ್ರೆ ಇನ್ನು ಸಂತೋಷ ಪಡೋದು. ಅವಜ್ಜನ್ ಜೋಬಿನಲ್ಲಿ ಎಲ್ಡೆಲ್ಡ್ ಕೋಳಿ ಇಟ್ಕೊಳೋದು. ಆರಡಿ ಎತ್ತರ, ನೂರಾರು ಕೆಜಿ ತೂಕ ಇತ್ತು. ಮನಸ್ ಮಾತ್ರ ಮಗುವಿನಂತಿತ್ತು. ಇಲ್ಲೇ ಒಲೆ ಓಡಿ ಅಡಿಗೆ ಮಾಡ್ಕೊಂಡು ಉಣ್ಣದು ಈ ಕಟ್ಟೆ ಮೇಲೆ ಮನೆ. ತನ್ನ ಮನೆಗಿಂತ ಈ ಮರದ ಕೆಳಗೆ ಜೀವನ ಮಾಡಿದ್ದು ಜಾಸ್ತಿ. ನಮ್ಮೂರಿಗೆ ದೊಂಬರಾಟದವ್ರು ಬರ್ತಾ ಇದ್ರು ಗೊತ್ತಾ ಗೌರಮ್ಮ ನಿಂಗೆ, ತಂತಿ ಮೇಲೆ ನಡೆಯೋರು. ಅದೇನೋ ಕಣ್ಕಟ್ ವಿದ್ಯೆ ಅಂತ ಮಾಡಿ ತೋರ್ಸರು. ಅವರು ಕೂಡ ಇಲ್ಲೇ ತಮ್ಮ ಸಂಸಾರ ನಡೆಸ್ತಾ ಇದ್ರು. ರಾತ್ರಿ ಹೊತ್ತು ಊರ್ ಜನರೆಲ್ಲ ಈ ಆಟ ನೋಡಕ್ಕೆ ಅಂತ ಈ ಕಟ್ಟೆ ಮೇಲೆ ಸೇರ್ತಾ ಇದ್ರು. ಕೆಲಸ ಮಾಡೋ ಕೆಂಚಪ್ಪ ಗೌರಂಗಪ್ಪ ಗುಡಿ ಕೈಗಾರಿಕೆ ಇಲ್ಲೇ ನಡೀತಾ ಇತ್ತು. ಸುಡುಗಾಡಿಸಿದ್ರ ಮಲ್ಲಯ್ಯ, ಬುಡ್ಬುಡಿಕೆ ರಾಮಯ್ಯ, ಯಳವರ ಕಲ್ಲಪ್ಪ, ಕೋಲೆ ಬಸವನನ್ನ ಆಡಿಸ್ತಾ ಇದ್ದ ಶಿವಣ್ಣನ ಕುಟುಂಬ ಈ ಸುತ್ತಲಿನ ಯಾವುದೇ ಹಳ್ಳಿಗೆ ಬಂದ್ರು ಹೋದ್ರು ಬಿಡಾರ ಮಾತ್ರ ಈ ಮರದ ಕೆಳಗೆ ಆಗ್ತಿದ್ರು. ಅಷ್ಟೇ ಅಲ್ಲ, ಕಂತೆ ಭಿಕ್ಷದ ಐನೋರು, ಶನಿವಾರದ ದಾಸಯ್ಯ, ಭಾನುವಾರದ ಗೊರವಯ್ಯ, ಗೊಂಬೆ ಮೇಳದ ಕುಟುಂಬ, ಕೋಳಿ ಡ್ಯಾನ್ಸ್ ಮಾಡೋರು, ಸಣ್ಣ ಸಣ್ಣ ಸರ್ಕಸ್ ಮಾಡೋರು, ಇವ್ರಿಗೆಲ್ಲ ನಮ್ಮ ಅರಳಿ ಮರವೇ ಅವರ ಸ್ವಂತ ಮನೆಗಿಂತ ಹೆಚ್ಚಾಗಿತ್ತು. ಆ ಕಾಲಕ್ಕೆ ದೊಡ್ಡವರು ಯಾರಾದ್ರೂ ನಮ್ಮ ಊರಿಗೆ ಬಂದ್ರೆ ಸಭೆ ಸಮಾರಂಭ ಸನ್ಮಾನ ಅಂತ ನಡೀತಿದ್ದು ಇಲ್ಲೇ ತಾನೆ. ಈ ಜಾತಿ ಧರ್ಮ ಆಸ್ತಿ ಅಂತಸ್ತು ಹೆಣ್ಣು ಗಂಡು ಮೇಲೆ ಕೆಳಗೆ ಭೇದ ಭಾವ ಇದ್ಯಾವುದು ಕೂಡ ನಮ್ಮ ಅರಳಿ ಮರಕ್ಕೆ ಎಂದೂ ಗೊತ್ತಿರಲಿಲ್ಲ. ಏ ಅದೇ ನಮ್ಮಂಗೆ ನರಹ ಮನುಷ್ಯನೇನು ಈ ತರ ಮಾಡಕ್ಕೆ? ಇಂಥದ್ದೆಲ್ಲ ಏನಿದ್ರು ಮನುಷ್ಯರಲ್ಲಿ ಮಾತ್ರ ಇರೋದು. ಪ್ರಕೃತಿಯಲ್ಲಿ ಇಂಥದ್ದೆಲ್ಲ ಇರಲ್ಲ ಕಣಪ್ಪ, ಅದಕ್ಕೆ ಅಲ್ವಾ ಪ್ರಕೃತಿಯನ್ನ ದೇವ್ರು ಅನ್ನೋದು. ಬರೀ ಮನುಷ್ಯರ ಲೆಕ್ಕದಲ್ಲಿ ನಮ್ಮ ಮರಳಿ ಮರ ಆಸರೆ ಕೊಟ್ಟಿದ್ದೇ ಇಷ್ಟೊಂದು ಮಟ್ಟಿಗಿದೆ, ಇನ್ನು ಅದೇನು ಒಂದೀಟು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಟ್ಟು ಆಧಾರವಾಗಿತ್ತೇನು? ಏನ್ ಗಂಗಮ್ಮ ನಿಂಗೂ ಗೊತ್ತಾ ಇದು? ಗೊತ್ತಿಲ್ದೆ ಏನ್ ಜಯಮ್ಮ, ನಮ್ಮೂರ ಹೆಸರೇ ಕಾಗೇಸೋಮೇನಹಳ್ಳಿ ಅಂತ ಪ್ರಸಿದ್ಧವಾಗಿತ್ತು. ಅದೆಷ್ಟು ಸಾವಿರ ಕಾಗೆಗಳು ಆ ಮರದಲ್ಲಿ ಗೂಡು ಮಾಡಿಕೊಂಡು ತಮ್ಮ ಮಕ್ಕಳು ಮರಿನ ಸಾಕಿ ಸಲುತಾ ಇದ್ವು. ಬೆಳಿಗ್ಗೆ 4 ಗಂಟೆಗೆ ಎದ್ದು ಕಾ ಕಾ ಕಾ ಅಂತ ನಮ್ಮೂರ್ದೊಂದೇ ಅಲ್ಲ ಸುತ್ತ 10 ಹಳ್ಳಿಗೂ ಕೇಳಂಗೆ ಕೂಗಾಡಿ ಎಲ್ರೂ ನಿದ್ದೆಯಿಂದ ಎಬ್ಸಿ ಅವರ ಕೆಲ್ಸಕ್ಕೆ ಕಳಿಸ್ತಾ ಇದ್ವು. ಒಂದೊಂದ್ ಸಾರಿ ಸಣ್ಣ ಮಕ್ಳ ಕೈಯಿಂದ ರೊಟ್ಟಿ ಕೈಯಿಂದ ತಿಂಡಿ ಕಿತ್ಕೊಂಡು ಹೋಗ್ತಿದ್ವು. ಅರಳಿ ಕಟ್ಟೆಯ ಮ್ಯಾಲ್ ಕೂತ್ಕೊಂಡವ್ರು ಹಂಗಿ ಪಂಚನೆಲ್ಲ ಕೊಳಕ್ ಮಾಡ್ತಾ ಇದ್ದಿದ್ದು ಮಾಮೂಲಾಗಿತ್ತು. ನಾವ್ ಸಣ್ಣವ್ರಾಗಿದ್ದಾಗ ಇದು ನಮ್ಮೂರ್ ಕಾಗೆ, ಇದು ನೆಂಟ್ರ ಮನೆ ಕಾಗೆ, ಈ ಕಾಗೆ ಚೌರ ಮಾಡಿಸ್ಕೊಂಡೈತೆ, ಈ ಕಾಗೆ ಮಂಡೆ ಬಿಟ್ಟೈತೆ, ಇದು ಹೆಣ್ಣು ಕಾಗೆ, ಇದು ಗಂಡು ಕಾಗೆ ಅಂತ ಏನೇನೋ ಮಾತಾಡ್ತಾ ಇದ್ದ ಅಲ್ವಾ? ಅದೇ ನಿಜವೋ ಸುಳ್ಳುವೋ ಇವತ್ತಿಗೂ ಗೊತ್ತಾಗ್ತಾ ಇಲ್ಲ. ಒದ್ದುಗಳು ಕೂಡ ಎಷ್ಟೊಂದು ಇರ್ತಾ ಇದ್ದು ಅಲ್ವಾ? ಅವು ಕೂಡ ಗೂಡ್ ಕಟ್ಕೊಂಡು ಮರಿ ಮಾಡ್ತಾ ಇದ್ದು. ಕಾಗೆಗಳಿಗೂ ಒದ್ದುಗಳಿಗೂ ಸಣ್ಣ ಪುಟ್ಟ ಜಗಳ ಆಗ್ತಾ ಇತ್ತು. ಎದ್ದುಗಳು ಹೆಂಗ್ ಕಮ್ಮಿ, ಅದ್ಗಳು ಕೋಳಿ ಪಿಳ್ಳೆನೆಲ್ಲ ಹಿಡ್ಕೊಂಡು ತಿಂದಾಕ್ಬಿಡ್ತದ್ದು. ಅವು ಆಗ್ತಾ ಇದ್ದ ಇಕ್ಕಿಯಿಂದ ಇಡೀ ಅರಳಿ ಮರದ ಕಟ್ಟಿಗೆ ಸುಣ್ಣ ಬಳಸ್ಕೊಂತರ ಬೆಳ್ಳ ಕಾಣ್ತಿತ್ತು. ಆಲಕ್ಕಿ, ಗುಬ್ಬಜ್ಜಿ, ಉಣ್ಣೆಗೊರವ, ಚಂದ್ರಮುಕುಟ, ಕೊಕ್ರೆ, ಒಂದ ಎರಡು ತರದ ಹಕ್ಕಿಗಳಿಗೆ ಈ ಮರದಲ್ಲಿ ವಾಸ ಮಾಡ್ತಾ ಇದ್ದು. ಈ ಹಕ್ಕಿಗಳ ಬೇಟೆ ಹಾಡೋಕೆ ಬೆಕ್ಕುಗಳು ಕಾದು ಕುಳಿತುಕೊಳ್ಳುವವು. ಅಳಿಲುಗಳಂತೂ ಕಿಚಿ ಪಿಚಿ ಅಂತ ಕೂಗಾಡಿಕೊಂಡು ನಿಮಿಷಕ್ಕೊಂದ್ಸಾರಿ ಮರ ಹತ್ತಿ ಇಳಿತಾ ಇದ್ವು. ಇನ್ನು ಅದೆಷ್ಟು ಕ್ರಿಮಿಕೀಟ ಸೂಕ್ಷ್ಮ ಜೀವಿಗಳಿಗೆ ಈ ಮರ ನೆರಳಾಗಿತ್ತು ಕಣವ. ಇದ್ರ ಹಣ್ಣು ಅವಕ್ಕೆ ಆಹಾರನು ಕೂಡ ಆಗಿತ್ತು. ಇದು ಬರೀ ಮರ ಅಲ್ಲ ಕಣವ, ಅಮರ ತಾಯಿ ಅಮರ. ಎತ್ತು ತಾಯಿ ತನ್ನ ಮಕ್ಕಳಿಗೆ ಕೊಡೋ ಪ್ರೀತಿ, ಅಕ್ರೆ, ಕಾಳಜಿ, ಅನ್ನ, ಆಶ್ರಯ ಎಲ್ಲಾ ಕೊಟ್ಟು ಕಾಪಾಡ್ತಾ ಇತ್ತಲ್ಲ, ಇದ್ರ ಒಲವು ಮತ್ತು ಹಾರೈಕೆಗಳಿಗೆ ಏನು ಅಂತ ಕರೆಯೋದು? ಪ್ರಯೋಜನಕ್ಕೆ ಬಾರದ ಚೋಟುದ್ದ ಕೆಲಸ ಮಾಡಿ ಮೊಯ್ಲುದ್ದ ಬೋರ್ಡ್ ಹಾಕೊಳ್ತಾ ಇದ್ವಲ್ಲ ಮೂದೇವಿಗಳು, ಅಂತವು ಈ ಹರಳಿ ಮರ ನೋಡಿ ಕಲಿಬೇಕು. ಕಣವ, ನಾನು ಇಷ್ಟು ಮಾಡಿದೆ ಮುಟ್ಟಿದೆ ಅಂತ ಹೇಳಲಿಲ್ಲ, ತನ್ನ ಕೆಲಸಕ್ಕೆ ಕೂಲಿ ಕೇಳಲಿಲ್ಲ. ನಾವಾದ್ರೂ ಎಲೆ ಕೊಂಬೆ ಮುರ್ಕೊಂಡು ಅದಕ್ಕೆ ನೋವು ಮಾಡಿದ್ರು ನಮ್ಮನ್ನ ಏನೂ ಅನ್ಲಿಲ್ಲ. ಎಲ್ಲ ಎಂಥ ತ್ಯಾಗ ನೋಡಿ. ಹರಳಿ ಮರನ ವೃಕ್ಷರಾಜ ಅಂತ ಕರೀತಾರೆ. ಇಂತಹ ಜೀವ ಸೆಲೆಯ ಮಡಿಲಿನಲ್ಲಿ ಬೆಳೆದ ನಾವೆಲ್ಲ ನಾವು ಎಷ್ಟು ಧನ್ಯರು ಅಂತೀನಿ. ಅದಕ್ಕೆ ಮತ್ತೆ ನಮ್ಮ ಹಿರಿಯರು ಇಂತಹ ಮರಗಿಡಗಳನ್ನ ಊರ ಮಧ್ಯದಲ್ಲಿ ಹಾಕಿ ಬೆಳೆಸ್ತಾ ಇದ್ರು. ಬರ್ತಾ ಬರ್ತಾ ನಮ್ಮಲ್ಲಿ ಸಸ್ಯ ಸಂಪತ್ತು ತುಂಬಾ ಕಡಿಮೆ ಆಗಾಯ್ತು. ಅದೇನು, ಹಸಿರು ಕಡಿಮೆ ಆಗಿ ನಮ್ಮ ಹೃದಯ ಬರಡಾಗೈತೋ, ಇಲ್ಲ ನಮ್ಮ ಹೃದಯ ಬರಡಾಗಿ ಹಸಿರು ಕಮ್ಮಿ ಆಗೈತೋ ಅನ್ನೋದ್ರ ವಿಚಾರ ವಿಮರ್ಶೆ ಮಾಡಬೇಕಾಗೈತಿ. ಇತ್ತೀಚೆಗೆ ಕಾಗೆಗಳೇ ಕಾಣ್ತಾ ಇಲ್ಲ, ಅದೆಲ್ಲಿಗೆ ಹೋದ್ವೋ ಏನೋ. ಹರಳಿ ಮರದ ಎತ್ತರದ ಕೊಂಬೆ ಮೇಲೆ ಕೂತ್ಕೊಂಡು ಇಡೀ ಸೀಮೆಯ ಸಿಂಹಾವಲೋಕನ ಮಾಡ್ತಾ ಇತ್ತಲ್ಲ ಗರುಡ ಅನ್ನೋ ಪಕ್ಷಿ, ಅಪರೂಪಕ್ಕೂ ನಮ್ಮೂರಿಗೆ ಬರ್ತಾ ಇಲ್ಲ. ಅದೆಷ್ಟು ಜೀವಿಗಳು ನಮ್ ಕಣ್ಮುಂದೇನೆ ಕಣ್ಮರೆ ಆಗೋದ್ವೋ ಏನೋ. ಆ ಕಾಲದ ಕಸುಬುದಾರರು ಇಲ್ದಂತಾದ್ರು ಎಲ್ಲ ಆನ್ಲೈನ್ ವ್ಯಾಪಾರ. ಇಲ್ಲಿ ಮಾನವೀಯತೆ ಸಂಬಂಧಗಳಿಗೆ ಎಲ್ಲಿ ಅವಕಾಶ ಐತೆ ಹೇಳಿ? ಯಾಕೋ ನೋಡಿದ್ರೆ ನಮ್ಮ ಮರಳಿ ಮರ ಅನಾಥ ಪ್ರಜ್ಞೆಯಿಂದ ನರಳತಾ ಇದೆ ಅನ್ಸುತ್ತೆ. ನಿಜವಾಗ್ಲು ಅನಾಥ ಭಾವನೆ ಕಾಡ್ಬೇಕಾಗಿದ್ದು ನಮ್ಗೆ ಕಣವ. ಏನ್ ಮಾಡೋದು, ಆ ಸೂಕ್ಷ್ಮತೆ ಕಳ್ಕೊಂಡ್ಬಿಟ್ಟು ನಾವು ಯಂತ್ರಗಳ ತರ ಆಗಿದ್ದೀವಲ್ಲ. ಯಾರನ್ನಾದ್ರೂ ತುಳಿದು ಸುಳ್ಳೇಣಿ ಮೋಸ ಮಾಡಿ ದುಡ್ಡು ಕೂಡಿಡೋದೇ ನಮ್ಮ ಗುರಿ ಆಗೈತಿ. ನಮ್ಮ ಹಳ್ಳಿಗಳಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಬೇಕಾಗಿಲ್ಲ. ಇಂಥ ಅದೆಷ್ಟೋ ಕಥೆಗಳು ಪ್ರತಿಯೊಂದು ಹಳ್ಳಿನಲ್ಲೂ ಸಿಗುತ್ತೆ, ಆದರೆ ಅದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಳ್ಳೋ ಒಳಗಣ್ಣು ಸೃಜನಶೀಲತೆ ನಮಗೆ ಬರಬೇಕು. ಬದುಕು ಅಂದ್ರೆ ವ್ಯಾಪಾರ ಅಲ್ಲ, ಸಂಬಂಧಗಳ ಸೇತುವೆ ಅನ್ನೋ ಅರಿವು ನಮಗೆಲ್ಲ ಮೂಡಬೇಕು. ನಾವು ಮಣ್ಣು, ನೀರು, ಗಾಳಿ, ಗಿಡ, ಮರ, ಪ್ರಾಣಿ, ಪಕ್ಷಿಗಳ ಜೊತೆ ಮಾತಾಡ್ತಾ ಸಹಜೀವನ ನಡೆಸೋರು. ಮತ್ತೆ ಇಂಥ ಸುವರ್ಣ ಯುಗದ ಹತ್ರಕ್ಕೂ ಬರೋ ಪ್ರಯತ್ನ ಮಾಡಬೇಕು. ಖಂಡಿತ, ಗಿಡ ಮರ ಬೆಳೆಸಿ ಜೀವನ ಪ್ರೀತಿಯನ್ನ ಎಲ್ಲರೂ ತಿಳಿಯೋಣ. ನಿಸರ್ಗವೆಂಬುದು ಎಲ್ಲರ ಸ್ವತ್ತು, ಸತ್ಯವ ಹರಿಯೋಣ. ಎಲ್ಲರೂ ಸಮಾನ, ಆತ್ಮವೇ ಪ್ರಮಾಣ, ಸ್ನೇಹವ ಅಂಚೋಣ. ಹಳ್ಳಿಯ ಉಳಿವೇ ದೇಶದ ಉಳಿವು ಎಂಬುದ ಸಾರೋಣ. ರೈತರ ಏಳಿಗೆ ರಾಷ್ಟ್ರದ ದೀವಿಗೆ ಅನುದಿನ ಬೆಳಗೋಣ. ನಾವು ಅನುದಿನ ಬೆಳಗೋಣ, ನಾವು ಅನುದಿನ ಬೆಳಗೋಣ, ಎಲ್ಲರೂ ಅನುದಿನ ಬೆಳಗೋಣ. ಇದುವರೆಗೂ ಎತ್ತವನಂತ ಅರಳಿ ಮರದ ಕತೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಎಂ ಶೋಭಾ, ಪಿಎಂ ಸುಮಾ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ. ಪ್ರೀತಿಯ ಪ್ರಿಯ ಕೇಳುಗರೆ, ಈ ವಾರದ ಕೃಷಿ ಬೆಳಕು ಸರಣಿ ಕಾರ್ಯಕ್ರಮವನ್ನ ನೀವು ಕೇಳಿದಿರಿ ಅಂತ ಆದ್ರೆ, ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆಗಳನ್ನ ಪತ್ರದ ಮುಖಾಂತರ ಬರೆದು ನಮಗೆ ಕಳುಹಿಸಿ. ನಿಮ್ಮ ಹೆಸರುಗಳನ್ನ ಮುಂದಿನ ವಾರದ ಸರಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ಕೇಳುಗರೆ, ನಾನು ಹನುಮಂತಗೌಡ ಸಣ್ಣಗೌಡರ್, ದಾವಣಗೆರೆಯ ಐಸಿಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞನಾಗಿ ಕೆಲಸ ಮಾಡ್ತಿದ್ದೇನೆ. ಇಂದು ನಮ್ಮ ಮಣ್ಣಿನಲ್ಲಿರುವಂತಹ ಜೀವಾಣುಗಳ ಸಂಖ್ಯೆಯನ್ನ ಯಾವ ರೀತಿ ನಾವು ವೃದ್ಧಿಸಬಹುದು ಅಂತ ನೋಡೋಣ. ಮಣ್ಣಿನಲ್ಲಿ ಜೀವಾಣುಗಳ ಒಂದು ಪಾತ್ರ ಸಾಕಷ್ಟು ಮುಖ್ಯವಾಗಿರುತ್ತೆ. ಯಾಕಂದ್ರೆ ನಾವು ಕೊಟ್ಟಿರ್ತಕ್ಕಂತ ಯಾವುದೇ ಒಂದು ಗೊಬ್ಬರ ಇರಬಹುದು, ಮತ್ತೆ ನಾವು ಹಾಕಿರ್ತಕ್ಕಂತ ಯಾವುದೇ ಒಂದು ಬೀಜ ಮೊಳಕೆ ಒಡೆದು ಅದು ಸಸಿಯಾಗಬೇಕು ಅಂತ ಇರ್ಬೋದು, ಈ ಒಂದು ಪ್ರೊಸೆಸ್ ಆಗ್ಬೇಕು ಅಂತಂದ್ರೆ ಮಣ್ಣಿನಲ್ಲಿರ್ತಕ್ಕಂತ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಬೇಕಾಗುತ್ತೆ. ಈ ಸೂಕ್ಷ್ಮಾಣು ಜೀವಿಗಳು ಕೆಲಸ ಮಾಡಿಸ ನಿಲ್ಲಿಸಿದ್ರೆ ಏನಾಗತ್ತಪ್ಪ ಅಂತಂದ್ರೆ, ಬೆಳೆಗಳಲ್ಲಿ ನಮಗೆ ಕುಂಠಿತ ಬೆಳವಣಿಗೆ ಇರಬಹುದು, ಹಾಗೆ ನಮ್ಮ ಒಂದು ಮಣ್ಣಿನ ಒಂದು ಫಲವತ್ತತೆ ಏನಂತ ಹೇಳ್ತೀವಿ ಅದು ಕಡಿಮೆ ಆಗಂತ ಹೋಗುತ್ತೆ. ಒಂದು ಇಡೀ ಮಣ್ಣಿನಲ್ಲಿ ಇಡೀ ನಮ್ಮ ಪ್ರಪಂಚದಲ್ಲಿ ಇರತಕ್ಕಂತ ನಮ್ಮ ಒಂದು ಜನಸಂಖ್ಯೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸೂಕ್ಷ್ಮಾಣು ಜೀವಿಗಳು ನಮ್ಮ ಭೂಮಿನಲ್ಲಿ ಇರ್ತವೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗಳಲ್ಲಿ ನಾವು ಎರಡು ತರ ಜೀವಿಗಳನ್ನ ನೋಡಬಹುದು. ಒಂದು ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಮತ್ತು ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳು ಅಂತಂದು ಹೇಳಬಹುದು. ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸುವಂತ ಸೂಕ್ಷ್ಮಾಣು ಜೀವಿಗಳು, ಮತ್ತು ಭೂಮಿಯಲ್ಲಿರ್ತಕ್ಕಂಥ ಕೆಲವೊಂದು ಅಪಾಯಕಾರಿ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದು ಅವು ಜೀವಿಸುವಂತ ಜೀವಾಣುಗಳನ್ನ ನಾವು ನೋಡಬಹುದು. ಅಂತದ್ರಲ್ಲಿ ನಮಗೇನಪ್ಪ ಅಂತಂದ್ರೆ ಬೆಳೆಗಳಿಗೆ ಸಿಗುವಂತಹ ಪೋಷಕಾಂಶಗಳನ್ನು ಒದಗಿಸುವ ಸೂಕ್ಷ್ಮಾಣು ಜೀವಿಗಳು ಅಂತಂದ್ರೆ ಅಜೋಸ್ಪಿರ್ಲಮ್, ಅಜಿಟೋಬ್ಯಾಕ್ಟರ್, PSB, ರೈಸೋಬಿಯಂ, ಮೈಕೋರೈಸಾ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮತ್ತೆ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನು ಹೀರಿಕೊಂಡ್ಬಿಟ್ಟು ಬೆಳೆಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಇವು ಮಾಡುತ್ತವೆ. ಅದೇ ರೀತಿಯಾಗಿ ಈ ಟ್ರೈಕೋಡರ್ಮಾ, ಸೂಡೋಮೋನಾಸ್, ಮೆಟರೈಸಿಮ್ ಅಂತ ಅನ್ನುವಂಥ ಸೂಕ್ಷ್ಮಾಣು ಜೀವಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಭೂಮಿಯಲ್ಲಿರ್ತಕ್ಕಂಥ ವಿವಿಧ ರೋಗಕಾರಕ ಸೂಕ್ಷ್ಮಾಣು ಜೀವಿಗಳನ್ನ ಕೊಂದು ಅವು ಜೀವಿಸೋದ್ರಿಂದ ಏನಪ್ಪ ಅಂದ್ರೆ ಬೆಳೆಗಳಿಗೆ ಬರೋದಂತ ರೋಗಗಳನ್ನ ತಡೆಯುತ್ತವೆ. ಈ ಮೆಟರೈಸಿಮ್ ಅನ್ನುವಂಥ ಒಂದು ಸೂಕ್ಷ್ಮಾಣು ಜೀವಿ ಏನ್ ಮಾಡುತ್ತೆ ಅಂತಂದ್ರೆ ಬೆಳೆಗಳಿಗೆ ಕಾಡುವಂತಹ ಕೆಲವೊಂದು ಹುಳಗಳನ್ನ ತಿಂದುಬಿಟ್ಟು ಇದು ಏನಪ್ಪ ಅಂತಂದ್ರೆ ಈ ಒಂದು ಕೀಟದ ಒಂದು ನಿರ್ವಹಣೆಯನ್ನ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಈಗ ಮುಖ್ಯವಾಗಿ ನಾವು ಏನಪ್ಪ ಅಂತಂದ್ರೆ ಮಣ್ಣಿನ ಜೀವಾಣುಗಳಲ್ಲಿ ನಾವು ಜೈವಿಕ ಗೊಬ್ಬರಗಳು ಅಂತಂದು ಹೇಳ್ತೀವಿ. ನಾನು ಹೋಗ್ಲೇ ಹೇಳಿದಂಗೇನಪ್ಪ ಅಂದ್ರೆ ಅಜೋಸ್ಪಿರ್ಲಮ್ ಇರ್ಬೋದು, PSB ಇರ್ಬೋದು, ಮೈಕೋರೈಸಾ ಅಂತ ಹೇಳ್ತೀವಿ. ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದು ಜೈವಿಕ ಗೊಬ್ಬರಗಳ ಅಡಿಯಲ್ಲಿ ಇವನ್ನ ಸೇರಿಸಬಹುದು. ಈ ಸಂಖ್ಯೆಯನ್ನ ಕಾಪಾಡಬೇಕು ಅಂದ್ರೆ ಏನೇನು ಮಾರ್ಗೋಪಾಯಗಳಿದಾವೆ ಅಂತಂದ್ರೆ, ಮೊಟ್ಟ ಮೊದಲನೇದಾಗಿ ನಾವು ಮಣ್ಣಿಗೆ ಅತಿ ಹೆಚ್ಚಿನ ಸಾವಯವ ಗೊಬ್ಬರಗಳನ್ನ ನೀಡುವುದರಿಂದ ಈ ಒಂದು ಜೀವಿಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನ ಒದಗಿಸಬೇಕಾಗ್ತದೆ. ಸೊ ಹಾಗಾಗಿ ಸಾವಯವ ಗೊಬ್ಬರಗಳನ್ನ ನೀಡಿದಾಗ ಏನಪ್ಪಾ ಅಂತಂದ್ರೆ ಬೆಳೆಗಳಿಗೆ ಬೇಕಾಗಿರತಕ್ಕಂಥ ಪೋಷಕಾಂಶಗಳನ್ನ ಮಾತ್ರ ಒದಗಿಸೋದಲ್ಲದೆ ಈ ಒಂದು ಜೀವಾಣುಗಳಿಗೆ ಬೇಕಾಗಿರತಕ್ಕಂಥ ಆಹಾರವನ್ನು ಕೂಡ ಒದಗಿಸಿದ ರೀತಿ ಆಗ್ತದೆ. ಮತ್ತೆ ಎರಡನೇದು ಏನಪ್ಪಾ ಅಂತಂದ್ರೆ ಈ ಜೀವಾಮೃತವನ್ನ ನಾವು ಮಾಡಿ ಕೊಡೋದ್ರಿಂದ ಏನಪ್ಪಾ ಅಂತಂದ್ರೆ ಈ ಒಂದು ಜೀವಾಣುಗಳ ಸಂಖ್ಯೆಯನ್ನ ವೃದ್ಧಿಸಬಹುದು. ಜೀವಾಮೃತದಲ್ಲಿ ನಮಗೆ ಎರಡು ರೀತಿ ಇರ್ತದೆ, ಒಂದು ಘನ ಜೀವಾಮೃತ ಮತ್ತೆ ದ್ರವ ಜೀವಾಮೃತ ಅಂತಂದ್ಬಿಟ್ಟು. ಈ ಎರಡನ್ನು ಕೂಡ ನಮ್ಗೇನಪ್ಪಾ ಅಂತಂದ್ರೆ ಕಾಲಕ್ಕೆ ತಕ್ಕಂಗೆ ಆ ಬೆಳೆಗಳ ಒಂದು ಆಧಾರದ ಮೇಲೆ ಪ್ರತಿ 2-3 ತಿಂಗಳಿಗೊಮ್ಮೆ ನಾವು ಬೆಳೆಗಳಿಗೆ ನೀಡುವುದರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿ ಜೀವಾಣುಗಳ ಸಂಖ್ಯೆಯನ್ನ ಜಾಸ್ತಿ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ನಮ್ಮ ಒಂದು IIHR ನಲ್ಲಿರ್ತಕ್ಕಂಥ ಅರ್ಕಾ ಸೂಕ್ಷ್ಮಾಣು ಜೀವಿಗಳ ಸಮ್ಮಿಶ್ರಣ ಅಂತಂದು ಏನು ನಾವು ಹೇಳ್ತೀವಿ, ಇದನ್ನ AMC ಅಂತ ಹೇಳ್ತೀವಿ. ಇದನ್ನ ನಾವೇನಪ್ಪ ಅಂತಂದ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಬಳಸೋದ್ರಿಂದ ಕೂಡ ಈ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳನ್ನ ನಾವು ಹೆಚ್ಚು ಮಾಡಬಹುದು. ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆಯಾಗಿರ್ತಕ್ಕಂಥ ಈ ಒಂದು ವೇಸ್ಟ್ ಡಿಕಾಂಪೋಸರ್ ಅಂತ ಹೇಳ್ತೀವಿ, ಇದನ್ನು ಕೂಡ ನಾವು ಬಳಸೋದ್ರಿಂದ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿಯಲ್ಲಿರತಕ್ಕಂಥ ಈ ಒಂದು ಸಾವಯವ ಗೊಬ್ಬರಗಳು ಕಳೆತು ನಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ

ಬೆಳೆಯೋ ಮುಗಿಲೊಂದ ಬಿದ್ದೋ ಆನೆ ತುಳಿದಾರು ನುರಿಯೋಲ್ಲ ಮುತ್ತಿನ ಬೆಳೆಯೋ ಮುಗಿಲೊತ್ತ ಬಿದ್ದೋ ಆನೆ ತುಳಿದಾರು ನುರಿಯೊಲ್ಲ ಆನೆ ತುಳಿದಾರು ನುರಿಯೊಲ್ಲ ನಮ್ಮ ಬಸವ ಪಾದ ಇಟ್ಟಾರೆ ನುರಿದಾವ ಪಾದ ಇಟ್ಟಾರೆ ನುರಿದಾವು ಹತ್ತು ಹೂವಿನ ಸೀರೆ ಮೆಚ್ಚಿ ತುಂಬಾ ನಿರಿಗೆ ಮೆಚ್ಚಿ ಹರಿಗಳ ಭೂಮ್ಯಾಗ ಹತ್ತು ಹೂವಿನ ಸೀರೆ ತೆಕ್ಕಿ ತುಂಬಾ ನಿರಿಗೆ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಬಿಚ್ಚಿ ಹರಿವ್ಯಾಳ ಭೂಮ್ಯಾಗ ಆ ತಾಯಿ ಒಕ್ಕಲೇರ್ಯಾಳ ಕಣದಾಗ ಈಗ ಕೇಳಿ ಮತ್ತೊಂದು ಜನಪದ ಗೀತೆ. ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ ಭಕ್ತ ಜನರು ಬಂದು ಕೇಳುತ್ತಾರೆ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ ಕೆಟ್ಟ ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ ಸುತ್ತಮುತ್ತಲೂ ಎತ್ತು ಬೆಳೆಯದೆ ಸುತ್ತಮುತ್ತಲೂ ಎತ್ತು ಬೆಳೆಯದೆ ಆಗು ಬೇಲಿ ತೊಂಡೆಕಾಯಿ ನೀನಾಗು ಬೇಲಿ ತೊಂಡೆಕಾಯಿ ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಕಣ್ಣಿನ ತೆಂಗಿನಕಾಯಿ ಭಕ್ತ ಜನರು ಬಂದು ಕೇಳುತ್ತಾರೆ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಕಡಿಯದಿದ್ದರೆ ಖಾರವದಿತು ಮೆಣಸಿನಕಾಯಿ ಕೋಪತಾಪಗಳ ಕಡಿಯದಿದ್ದರೆ ಖಾರವದಿತು ಮೆಣಸಿನಕಾಯಿ ಒಪ್ಪಿಲೆ ಸಂಸಾರ ನಡೆಸಿದರೇನಿ ಒಪ್ಪಿಲೆ ಸಂಸಾರ ನಡೆಸಿದರೆ ನೀನಾದಿ ಹಿಗ್ಗಿ ಹೀರೇಕಾಯಿ ನೀನಾದಿ ಹಿಗ್ಗಿ ಹೀರೇಕಾಯಿ ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ ಮೂರು ಕಣ್ಣಿನ ತೆಂಗಿನಕಾಯಿ ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಆ ಕಣ್ಣೆ ಇಲ್ಲದ ಕುಂಬಳಕಾಯಿ ಮೋಹದ ಹೆಂಡತಿ ಮಾತ ಕೇಳಲು ಮಾಗಿದಂಗ ಮಾವಿನ ಕಾಯಿ, ಮೋಹದ ಹೆಂಡತಿ ಮಾತ ಕೇಳಲು ಮಾಗಿದಂಗ ಮಾವಿನ ಕಾಯಿ. ಹಸಿರು ಗಿಡದ ಮ್ಯಾಲೆ ನಸಲು ಕಾಡುತ್ತೈತೆ, ಹಸಿರು ಗಿಡದ ಮ್ಯಾಲೆ ನಸಲು ಕಾಡುತ್ತೈತೆ, ಮ್ಯಾಲೆ ಮುಳ್ಳು ಹಲಸಿನ ಕಾಯಿ, ಮ್ಯಾಲೆ ಮುಳ್ಳು ಹಲಸಿನ ಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಗಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಒಡೆದು ಬಿಟ್ಟಂಗೆ ರಾಮನೆಂಬ ನಿಂಬೆಯ ಕಾಯಿ, ರಾವಣ ತಲೆಯ ಒಡೆದು ಬಿಟ್ಟಂಗೆ ರಾಮನೆಂಬ ನಿಂಬೆಯ ಕಾಯಿ. ಶಿಶುನಳಧೀಶನ ನೆನೆಯುತ್ತಲಿದ್ದರೆ, ಶಿಶುನಳಧೀಶನ ನೆನೆಯುತ್ತಲಿದ್ದರೆ, ಎಲ್ಲ ಕಾಯಿಗಳು ಸವಿಗಾಯಿ, ಎಲ್ಲ ಕಾಯಿಗಳು ಸವಿಗಾಯಿ. ಈಗ ಹವಾಮಾನ ವರದಿ. ರಾಜ್ಯದಾದ್ಯಂತ ಒಣಹವೆ ಇತ್ತು. ರಾಜ್ಯದಾದ್ಯಂತ ಒಣಹವೆ ಇರುವ ಸಾಧ್ಯತೆ ಇದೆ. ಕರ್ನಾಟಕದ ಒಳನಾಡಿನ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ರಾಜ್ಯದ ಅತಿ ಕಡಿಮೆ ಉಷ್ಣಾಂಶ 12.8 ಡಿಗ್ರಿ ಸೆಲ್ಸಿಯಸ್ ಧಾರವಾಡ ಮತ್ತು ಶಿವಮೊಗ್ಗದಲ್ಲಿ ದಾಖಲಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಮುಖ್ಯವಾಗಿ ಶುಭ್ರ ಆಕಾಶ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವದಲ್ಲಿ ದಟ್ಟ ಮಂಜು ಬೀಳುವ ಸಾಧ್ಯತೆ ಇದೆ. ಕನಿಷ್ಠ ಮತ್ತು ಗರಿಷ್ಠ ಉಷ್ಣಾಂಶ ಕ್ರಮವಾಗಿ 33 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಈಗ ಕೇಳಿ ಮತ್ತೊಂದು ಜನಪದ ಗೀತೆ. ಗಿರಿ ಬೆಟ್ಟವೋ ಹೊನಂಜುಂಡ ನಂಜಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ಓ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಕರುನಾಡ ಸೀಮೆಯದವನೇ ನಂಜುಂಡ ಕರ್ಪೂರ ವೀಳ್ಯಾದವನೇ, ನಿನ್ನ ಕರುಣೆ ತಪ್ಪಿದ ಮೇಲೆ ನಂಜುಂಡ ಪರದೇಸಿ.